ಕೆಟಿ ಗಟ್ಟಿಯವರ ಕಾದಂಬರಿಯನ್ನು ಆಧರಿಸಿದ ಬಾನುಲಿ ಧಾರಾವಾಹಿ ಕೆಂಪು ಕಳವೆ ನಾಳೆ ಬೆಳಿಗ್ಗೆ 9 ಗಂಟೆಗೆ. ಅಣ್ಣ, ಬದುಕಲು ಏನೆಲ್ಲ ತಿನ್ಬೇಕು ಅಲ್ಲ? ಜೂಜ, ಬದುಕಲು ಏನೆಲ್ಲ ತಿನ್ನುವ ಪ್ರಾಣಿ ಮನುಷ್ಯ ಮಾತ್ರ. ದೇವರು ನಿಮ್ಗೆ ಒಳ್ಳೆ ಹೊಟ್ಟೆ ಮತ್ತು ನಾಲಿಗೆ ಕೊಟ್ಟಿದ್ದಾರೆ. ದೇವ್ರೆ, ನಾನ್ ಮಾಡಿದ್ದು ತಪ್ಪಾದ್ರೆ ನಾನು ಅನುಭವಿಸಿದ ಶಿಕ್ಷೆ ಸರಿ, ಆದ್ರೆ ಸುಬ್ಬಯ್ಯ ಮಾಡುತ್ತಿರುವ ತಪ್ಪುಗಳಿಗೆ ಶಿಕ್ಷೆ ಇಲ್ವಾ? ಗೋಮಾಳವನ್ನು ನುಂಗಿದ್ದಕ್ಕೆ ಗೋವುಗಳು ಶಪಿಸುವುದಿಲ್ವಾ? ತಪ್ಪದೇ ಕೇಳಿ ಕೆಂಪು ಕಳವೆ, ಕೆಟಿ ಗಟ್ಟಿಯವರ ಕಾದಂಬರಿಯನ್ನು ಆಧರಿಸಿದ ಬಾನುಲಿ ಧಾರಾವಾಹಿ ನಾಳೆ ಬೆಳಿಗ್ಗೆ 9 ಗಂಟೆಗೆ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಸೀತಾಪಹಾರ ನಡೆಸಿಕೊಡುತ್ತಾರೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾಕೇಂದ್ರ ಧರ್ಮತಡ್ಕ ಕಾಸರಗೋಡು ಇಲ್ಲಿನ ಸದಸ್ಯರು. ಅಣ್ಣದೇವ ತಮ್ಮ, ಇಲ್ಲಿ ಆದಂತ ಘಟನೆಗಳನ್ನು ಕಣ್ಣಾರೆ ಕಂಡೆ, ನಿಮ್ಮಿಬ್ಬರ ಮಾತುಗಳನ್ನು ಕಿವಿಯಾರೆ ಕೇಳಿದೆ. ಅತ್ತಿಗೆ ಆ ಹರಿಣವಾದ ಅಪೇಕ್ಷೆಯಲ್ಲಿದ್ದಾಳೆ. ನೀನೇನು ಹೇಳಿದೆ? ನೀನು ಹೊರಡುತ್ತೆ ಅದಕ್ಕೆ ಅಗತ್ಯ ಇದೆ ಅಣ್ಣ. ಇದಕ್ಕೆ ಏನು ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30 ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಶ್ರೋತೃಗಳೇ, ನವರಾತ್ರಿಯ ಹಿನ್ನೆಲೆಯಲ್ಲಿ ನಿಲಯದಿಂದ ನಾಳೆ ಮೂಡಿಬರಲಿರುವ ವಿಶೇಷ ಕಾರ್ಯಕ್ರಮಗಳು ಹೀಗಿವೆ. ಮುಂಜಾನೆ 6:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ದಸರಾ ಗೀತಾರಾಧನಾ ಮೂಡಿಬರಲಿದೆ. 8:45 ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ನವರಾತ್ರಿ ವೈಭವ, ಪ್ರಸ್ತುತಿ ದಿವಾಣ ಕೇಶವ ಭಟ್. 9:30 ಮೈಸೂರು ಬ್ರ್ಯಾಂಡ್ ವಿಶೇಷ ರೂಪಕ ಸರಣಿ, ಪ್ರಸ್ತುತಿ ಮೈಸೂರು ಉಮೇಶ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ವಿಶೇಷ ಸಂಗೀತ ರೂಪಕ ಮೈಸೂರು ಸಂಸ್ಥಾನದ ಕಲಾ ಪರಂಪರೆ, ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. 10:00 ದುರ್ಗಾ ದುರ್ಗತಿ ನಾಶಿನಿ ವಿಶೇಷ ಸಂಗೀತ ರೂಪಕ ಸರಣಿ ಮೂಡಿಬರಲಿದೆ. ಇದರ ಸಂಶೋಧನಾ ಲೇಖನ ಟಿಎಸ್ ವಸಂತ ಮಾಧವಿ, ನಿರೂಪಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಜಿ ಪುಷ್ಪಲತಾ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಸಂಗೀತ ವಿದುಷಿ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನವರಾತ್ರಿ ವೈಭವ ಮೂಡಿಬರಲಿದೆ. ಈಗ ಒಂದು ಭಕ್ತಿಗೀತೆಯನ್ನು ಕೇಳುವ, ಹಾಡಿದ್ದಾರೆ ಬಿಕೆ ಸುಮಿತ್ರ. ಜಯ ಜಯ ದುರ್ಗಾ